ಲಾಲೂ ದರ್ವಾ ಝಲಸ್ಕರ್ಬೋನಾಲ್ ಪಂಡಗ ಕಸ್ತನಾನಿ ರಾಕವೋತಿವಿ ಲಕ್ಕಿ ಕಾಫೂ ರುಗೋರಿ ಕಿಲಬ್ಬರ್ಗಾಜುಲ್ ದಸ್ತನಾನಿ ರಾಕವೋತಿವಿ. ಲಾಲೂ ದರ್ವಾ ಝಲಸ್ಕರ್ಬೋನಾಲ್ ಪಂಡಗ ಕಸ್ತನಾನಿ ರಾಕವೋತಿವಿ ಲಕ್ಕಿ ಕಾಫೂ ರುಗೋರಿ ಕಿಲಬ್ಬರ್ಗಾಜುಲ್ ದಸ್ತನಾನಿ ರಾಕವೋತಿವಿ.